ಎರಡು ವರ್ಷ ಆಯ್ತು ರೀ ತಾವು ಹೋಮಿಯೋ ಕೃಷಿ ಮಾಡ್ತಾ ಇದ್ದು? ಹೌದು. ಹೆಂಗ್ ಗೊತ್ತಾಯ್ತು ನಿಮಗೆ ಇದು ಹೋಮಿಯೋ ಕೃಷಿ ಹಿಂಗ್ ಮಾಡ್ಬೇಕು ಅಂತಂದ್ರೆ? ಇವ್ ಗಿರೀಶ್ ಭದ್ರಗೌಡರವ್ರ ತಿಳಿಸಿಕೊಟ್ಟಾಗ ಗೊತ್ತಾಯ್ತು. ಅವ್ರು ನಮ್ಗೆ ಹೇಳಿದ್ರು ಹಿಂಗ್ ವಾಪಸ್ ನೋಡ್ರಿ, ಕಡೆಗೆ ಸ್ವಲ್ಪ ಜಮೀನಾರೆ ಹಾಕಿರ್ನು ಉಕ್ಕಿದ ಇದು ಮಾಡಿ ನೋಡ್ರಿ, ಎರಡಕ್ಕೂ ಕನ್ ಇದು ಮಾಡ್ಕೊ ಅಂತ ಹೇಳಿದ್ದಾರೆ. ಹೌದಾ? ಆ ಟೈಪ್ ಮಾಡಿದ್ದೇವ್ ನಾವು. ಆಮೇಲೆ ಎರಡು ವಾಪಸ್ದಾಗ ಅದು ಇದಕ್ಕೆ ಅದಕ್ಕೆ ನಾವು ಇದು ಮಾಡ್ಲಾಕಾಗಿ ಅವು ಗೊಬ್ಬರ ಅದು ವಾಪರ್ಸಿದ ಜಮೀನ್ದಾಗ ಸಿಡಿ ಆಯ್ದು ಮತ್ ತಪ್ಪಲ ತಿಳು ಇರ್ತೈತ್ರಿ, ಇತರ ತಪ್ಪಲ ದಪ್ಪ ಕಲರ್ ಇರ್ತೈತ್ರಿ, ಇದು ಸಿಡಿ ಹಾಯ್ಲಿಲ್ರಿ. ಅದು ಹೋಮಿಯೋ ವಾಪರ್ಸಿದ್ ಮೊದ್ಲು ನೀವು ಸಾವಯವ ಕೃಷಿ ಮಾಡ್ತಿದ್ರೆ ಏನಿಲ್ಲ? ಮೊದಲೇನಿಲ್ಲ, ಈಗ ಹೋಮಿಯೋ ಕೃಷಿನೇ ನೀವು ಶುರು ಮಾಡಿದ್ರಿ. ಈ ರಾಸಾಯನಿಕ ಕೃಷಿ ಜೊತೆಗೆ ಹೋಮಿಯೋ ಕೃಷಿ ಶುರು ಮಾಡಿದ್ರಿ. ವ್ಯತ್ಯಾಸ ಗೊತ್ತಾಗ್ಬಿಡ್ತು ನಿಮಗ? ಎಲ್ಲಿ ಹಸರಾಯ್ತು ದಪ್ಪಾಯ್ತು ಆಮೇಲೆ ಅದು ಇದು ಕೀಟನಾಶಕ ಹುಳ ಆಗುದು ಕಡಿಮೆ ಅನಿಸ್ತಾರೆ, ಅದಕ್ಕೆ ಅದಕ್ಕೆ ಕೈ ಮಾಡುವ. ಹುಳುಗಳ ಸಂಖ್ಯೆ ಕೂಡ ಕಡಿಮೆ ಆಯ್ತು, ಬಾಧೆ ಕೂಡ ಕಡಿಮೆ ಆದಂಗೆ ಅನಿಸ್ತು. ಬಾಧೆ ಕಡಿಮೆ ಆಯ್ತು. ನೀವು ಯಾವ್ಯಾವ ಬೆಳೆಗಳ ಮೇಲೆ ಇದನ್ನ ಉಪಯೋಗ ಮಾಡಿರಿ? ತೊಗರಿ, ಕಡ್ಲಿ. ಕಡ್ಲಿ ಜ್ವಾಳಕ್ಕೂ ವಾಪರ್ಸೋರಿ, ಆದ್ರೆ ಎರಡೂ ನಮ್ನ ವಾಪರ್ಸೋರಿ ಅದಕ್ಕೆ. ಹೌದಾ? ಹಾ, ಅಂದ್ರೆ ಮುಖ್ಯವಾಗಿ ನೀವು ತೊಗರಿ ಮತ್ತು ಕಡ್ಲೆ ಮೇಲೆ ಹೋಮಿಯೋ ಔಷಧಿಯನ್ನು ಬಳಸಿರಿ. ಎರಡು ವರ್ಷದ ಹಿಂದೆ ಈ ಒಂದು ವಿಚಾರ ನಿಮಗೆ ಗೊತ್ತಾದಾಗ ನಿಮಗೆ ಏನ್ ಅನಿಸ್ತು? ಇದು ಯಾವ್ದು ಹೊಸದು ಬಂತು, ಇದು ಇದನ್ನ ಮಾಡ್ಬೇಕು ಏನ ಹಾಕಿ ಮಾಡ್ಬೇಕು ಮಾಡಬಾರ್ದು ಅಂತ ಹೇಳಿ ವಿಚಾರ ಮಾಡಿದ್ದಿಲ್ರಿ. ಅವರು ತಿಳಿಸಿಕೊಟ್ರು ನಮಗೆ, ನೀವು ಸ್ವಲ್ಪ ಒಂದ್ ಎಕರೆ ಮಾಡ್ರಿ, ಈಗ ಮುಂದೆ ನಿಮಗೆ ಇದು ಇದು ಅನಿಸ್ತೈತಿ, ಪರಕ್ ಅನಿಸ್ತಂದ್ರೆ ಮುಂದೆ ಮಾಡ್ರಿ ಅಂತ ಹಿಂಗೆ ಹೇಳಿಕೊಟ್ಟಾಗ ಮಾಡಿದ್ರು. ಮಾಡಿದ್ರಿ ಮತ್ತೆ ಎಲ್ಲರೂ ಹೋಗಿ ನೋಡಿ ಬಂದ್ರೆ ಎಲ್ಲಿ ಯಾರೇ ಮಾಡಿದ್ರೆ ಹೇಳ್ರಿ ಅವ್ರಿಗೆ ನೋಡಿ ಬರ್ತೀವಿ ಅಂತ ಹೇಳಿ ಏನಾರೇ ಅಂದ್ರೆ ಅವ್ರಿಗೆ? ಹಂಗೆ ನಾವು ಅಂದಿಲ್ರಿ, ನಮ್ದಿಂದ ಮತ್ತೆ ಸ್ವಲ್ಪ ಕೆಲವು ಮಂದಿನೂ ವಾಪರ್ಸಿದಾರೆ ಅದು. ಈಗ ತೊಗರಿ ಬೆಳೆ ಮೇಲೆ ಕಡ್ಲಿ ಬೆಳೆ ಮೇಲೆ ಉಪಯೋಗ ಮಾಡೀನಿ ಅಂತಂದ್ರಲ್ಲ, ಹೆಂಗ್ ಅದನ್ನ ಬಳಸಿದ್ರಿ, ಹೆಂಗ್ ಅದನ್ನ ಸ್ಪ್ರೇ ಮಾಡಿದ್ರಿ? ಸ್ಪ್ರೇ ಅಂತ ಏನ್ರಿ, ಬೀಜಕ್ಕೆ ಮೊದಲು ಹಚ್ಚಿ ಬೀಜೋಪಚಾರ ಮಾಡಿದ್ರಿ? ಬೀಜೋಪಚಾರ ತೊಗರಿ ಬೀಜೋಪಚಾರ ಮಾಡಿದ್ರಿ, ಕಡ್ಲಿ ಬೀಜೋಪಚಾರ ಮಾಡಿದ್ರಿ, ಬಿತ್ತನೆ ಮಾಡಿದ್ರಿ, ಅದರ ನಂತರ ಬೆಳೆ ಬೆಳವಣಿಗೆ ಹಂತದೊಳಗಿರುವಾಗ ಹೆಂಗ್ ಕಾಣಿಸ್ತಿತ್ತು ನಿಮಗೆ ಬೆಳೆ ನೋಡೋದಕ್ಕೆ? ಹೆಂಗ್ ಅನಿಸ್ತಿತ್ತು ನೋಡೋದಕ್ಕೆಲ್ಲಕ್ಕೆಂದ್ರೆ ಇದು ಸ್ವಲ್ಪ ತೇಜ್ ಕಾಣಿಸ್ತೈತ್ರಿ, ಅದು ರಾಸಾಯನಿಕ ಗೊಬ್ಬರ ಒಪರಿಸಿದ್ದು ಸ್ವಲ್ಪ ಡಿಮ್ ಅನಿಸ್ತು, ಡಿಮ್ ಅನಿಸ್ತಿತ್ತು, ಡಲ್ ಅನಿಸ್ತಿತ್ತು ನಿಮಗೆ. ಇದ್ರ ಆರೋಗ್ಯ ಚಲೋ ಅದಪ್ಪ ಇದು ಅಂದ್ರ ವ್ಯತ್ಯಾಸ ಗೊತ್ತಾಗ್ಬಿಡ್ತಿತ್ತು ಅದು, ಕಣ್ಣಿಗೆ ಕಾಣಿಸ್ತಿತ್ತು ಗೊತ್ತಾಗತ್ತಿತ್ತು. ಮತ್ತೆ ಮುಂದೆ ಬರ್ತಾ ಬರ್ತಾ ಈಗೇನು ತೊಗರಿ ಒಳಗೆ ಬೇರೆ ಬೇರೆ ರೋಗ ಬರುವಂತ ಅಂದ್ರೆ ಪ್ರಮಾಣ ಹುಳದ ಸಂಖ್ಯೆ ಅದಕ್ಕೆ ಇದಕ್ಕೆ ಇದು ಮಾಡಿದಾಗ ಕಡಿಮೆ ಅನಿಸ್ತಿತ್ತು, ಕಡಿಮೆ ಅನಿಸ್ತು. ಈಗೇನು ಹೋಮಿಯೋ ಔಷಧ ನೀವು ಬಳಸಿದ್ರಿ ಅಲ್ಲಿ ನಿಮಗೆ ಕಡಿಮೆ ಅನಿಸ್ತು? ಕಡಿಮೆ ಅನಿಸ್ತು, ಹುಳುಗಳ ಸಂಖ್ಯೆ ಆಗ್ಲಿ ಕಡಿಮೆ ಅನಿಸ್ತಾರೆ, ಅಷ್ಟು ಫಾಸ್ಟ್ ತಗೋತಿದ್ದಿಲ್ಲ ಅದರ ಹಂಗಾರೆ. ಅಂದ್ರೆ ಒಂದು ನಿರೋಧಕ ಶಕ್ತಿ ಕೂಡ ಬೆಳೆ ಒಳಗೆ ಇತ್ತು ಅಂತ ಹೇಳಿ ನಿಮ್ಮ ಬಡ್ಡಿ ಒಳಗೆ ಬೇರ್ ಕಟ್ಟಾಗಿ ಅವು ಸಿಡಿ ಹಾಯ್ತಿದ್ರು, ಅವು ಇದು ಈ ಜಮೀನ್ದಾಗ ಹಾಯ್ತಿದ್ದಿಲ್ಲ, ಹಾಯ್ತಿದ್ದಿಲ್ಲ. ಇದನ್ನ ಪಕ್ಕ ನೀವು ನೋಡಿರಿ? ಪಕ್ಕ ನೋಡಿ. ಅದು ನೀವು ಬರೋಬರಿ ಅನಿಸೋದು ನಿಮ್ಗೆ ಅನ್ಸಿದ್ರೆ ಅವ್ರಿಗೂ ಒಯ್ದು ತೋರಿಸೋರಿ. ಈಗ ನಿಮ್ಮ ಬೆಳೆ ಇದ್ದಾಗ ಹೊಲದೊಳಗ ಬಂದು ನೋಡಿ ನೀವು ಹಿಂಗ್ ಮಾಡ್ತಾ ಇದ್ದೀರಿ ಹಿಂಗ್ ಮಾಡ್ರಿ ಅಂತ ಹೇಳಿ ಸಲಹೆ ಸೂಚನೆ ಕೊಡ್ತಿದ್ರು? ಕೊಡ್ತಾರೆ. ಈಗ ತೊಗರಿ ಕಾಳಿನ ಬಗ್ಗೆ, ತೊಗರಿ ಏನು ಕಾಯಿ ಕಟ್ಟುತ್ತದಲ್ಲ ಅದರ ನಂತರ ಅದರ ಬೆಳವಣಿಗೆ ಆಗಲಿ ಅದರ ಮೇಲಿಂದ ಸೈಜ್ ಆಗಲಿ ಕಾಳಿನ ಸೈಜು ಅದೆಲ್ಲ ಹೆಂಗ ಅನಿಸ್ತದೆ ನಿಮಗೆ? ಕಾಳಿನ ಸೈಜ್ ಒಂದು ಲೆವೆಲ್ ಇರ್ತಿತ್ತು, ಅಲ್ಲಿಂದ ದಪ್ಪ ಬರ್ತಿತ್ತು ಕಾಳ. ಎಲಿನೂ ದಪ್ಪ ರೀ ಅದಕ್ಕಿಂತ, ಇದು ಎಲಿನೂ ದಪ್ಪ ಕಲರ್ ಆಗದಿ, ಇದು ಚಲೋ ಕಲರ್ ಆಗದಿ, ಶೈನ್ ಇರ್ತಿತ್ತು, ಶೈನಿಂಗ್ ಇರ್ತಿತ್ತು, ಅದು ತಿಳಿ ಇರ್ತಿತ್ತು. ಅಂದ್ರ ಕಾಳಿನ ಸೈಜು ದೊಡ್ಡ ಸೈಜ್ ಒಂದೇ ಸಮನಾದ ಸೈಜ್ ಇರ್ತಿದ್ದಲ್ಲ, ನೀವು ವ್ಯತ್ಯಾಸ ಗಮನಿಸಿದ್ರಿ? ಗಮನಿಸಿ ಎಲ್ಲ ಸ್ಟಡಿ ಅಂದ್ರೆ ನಿಮಗೆ ಹಿಂಗ ನೋಡ್ರಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು, ಇದನ್ನ ನೀವು ಗಮನಿಸಬೇಕು ಅಂತ ಹೇಳಿ. ಗಿಡದ ಹೈಟ್ ಇರ್ಬಹುದು, ಕಾಳಿನ ಸೈಜ್ ಇರ್ಬಹುದು, ಕಾಯಿ ಸೈಜ್ ಇರ್ಬಹುದು, ಕಾಯಿದ ಕಲರ್ ರೂಪ ಅದೆಲ್ಲ ನೋಡಂತ ಹೇಳಿ ಹೇಳ್ತಾ ಇದ್ರು. ಹೇಳಿದ್ರು ಅದ್ರ ಪ್ರಕಾರ ನೀವು ನೋಡ್ತಾ ಇದ್ರು, ನೋಡಿದ್ರಿ ಇದನ್ನು ಸಪರೇಟ್ ಮಾಡಂದಿದ್ರು ಅವ್ರ ರಾಶಿನೂ. ಓಕೆ, ಮಾಡಿ ನೋಡಿದ್ರಿ ನೀವು? ರಾಶಿ ಸೆಪರೇಟ್ ಮಾಡಿದ್ರಿ? ಮಾಡಿ ಕಾಳುಗಳನ್ನ ಅದೆಲ್ಲ ಸೆಪರೇಟ್ ಮಾಡಿದ್ರೆ ಕಾಳ ಅಗದಿ ತೇಜ್ ಕಾಣ್ತಿತ್ತು, ಅದು ಸಣ್ಣದಮ್ಮ ಸಣ್ಣದಮ್ಮ ಅವೆಲ್ಲ ಫೋಟೋ ಗಿಟೋ ಎಲ್ಲ ತಗೊಂಡಿರಿ ನೀವು? ಫೋಟೋ ಏನ್ ತೆಗೆದಿಲ್ಲ, ತೆಗೆದಿಲ್ಲ. ಆದ್ರೆ ಅವಾಗ ನಿಮಗ್ ಗೊತ್ತಾಗಿದೆ, ಬಾಜು ಬಾಜು ನೋಡಿದಾಗ ಇದು ಹೋಮಿಯೋ ಔಷಧದಿಂದ ಬೆಳೆದಂತದ್ದು, ಈ ತರ ಬಂದದ್ದು, ರಾಸಾಯನಿಕವಾಗಿ ಬೆಳೆದಂತದ್ದು ಹಂಗ ಬಂದದ ಅಂತ ವ್ಯತ್ಯಾಸ ಗೊತ್ತಾಗ್ತಾ ಇತ್ತು. ಅಡ್ಡಿಲ್ಲ. ಈಗ ಕಡ್ಲಿ ಒಳಗೆ ಯಾವ ರೀತಿ ನೀವು ಮಾಡಿದ್ದು ಬೀಜೋಪಚಾರ ಮಾಡಿದ್ರಿ? ಬೀಜೋಪಚಾರ ಮಾಡಿದ್ರಿ, ಅದರ ನಂತರ ಸ್ಪ್ರೇ ಅದೇನ್ ಮಾಡಿಲ್ಲ? ಇದು ಮಾಡಿಲ್ರಿ ನಾವು, ಅದು ಮಾಡ್ಬೇಕಾಗಿತ್ತು, ನಾವು ಮಾಡ್ಲಿಲ್ರಿ. ಅಲ್ಲಿಂದ ಒಮ್ಮೆ ತೊಗರಿ ಹೊಳ್ಳಿಯಾಗ ಬಂದಾಗ ಸ್ವಲ್ಪ ಹಾಕಿರ್ತೀವಲ್ರಿ ಅಷ್ಟೇ, ಒಂದೇ ಕರೆ

ಅದು ನಮಗೆ ಇಳುವರಿ ಕೊಟ್ಟಂತ ಉದಾಹರಣೆಗಳಿದಾವೆ. ಸಾಕಷ್ಟು ರೈತರು ಶೇರ್ ಮಾಡ್ಕೊಂಡಿದ್ದಾರೆ ಇನ್ಫಾರ್ಮೇಶನ್. ಆಮೇಲೆ ನಾನು ರೈತರಲ್ಲಿ ಒಂದು ಮನವಿ ಮಾಡ್ಕೊತೀನಿ, ಕೆಲವೊಂದು ಸಮಸ್ಯೆಗಳನ್ನು ಬಂದಾಗ ಸಮಸ್ಯೆ ಹತ್ರ ಹೇಳೋದಷ್ಟೇ ಅಲ್ಲ, ಆ ಸಮಸ್ಯೆಗೆ ಪರಿಹಾರ ಕೊಡಿಸಿರ್ತೀವಿ, ಆ ಪರಿಹಾರ ಸರಿಯಾದ ರೀತಿ ನಿಮಗೆ ರಿಸಲ್ಟ್ ಕೊಟ್ಟದ ಅನ್ನೋದು ಕೂಡ ಹೇಳಬೇಕಾಗ್ತದೆ ರೈತ. ಈಗ ನಮಗೆ ಈ ಥರ ಸಮಸ್ಯೆ ಇದೆ ಅಂತ ಹೇಳೋದಕ್ಕಿಂತ ಈ ಥರ ಪೂರಕವಾಗಿ ನಮಗೆ ರಿಸಲ್ಟ್ ಬಂದದ ಅನ್ನೋದನ್ನು ಹೇಳಬೇಕು. ಯಾಕಂದ್ರೆ ನಾವು ಪ್ರತಿಯೊಂದು ಅಪ್ಡೇಟ್ಸ್ ತಗೋತಿರ್ತೀವಿ ನಾವು, ನಮಗೆ ಸಾಧಕನೂ ಬೇಕು ಬಾಧಕನೂ ಬೇಕು ಎರಡೂ. ಸಕ್ಸಸ್ ಆದರೆ ಯಾವ್ರಿಂದ ಸಕ್ಸಸ್ ಆಗ್ಯದ ಚೆನ್ನಾಗಿ ಬಂದದ ಅನ್ನೋದು ಬೇಕು, ಫೇಲ್ಯೂರ್ ಆದರೆ ಯಾವ್ದರಿಂದ ಫೇಲ್ಯೂರ್ ಆಯ್ತು, ಯಾಕಂದ್ರೆ ಅದರಿಂದ ಸ್ಟಡಿ ಮಾಡಲಿಕ್ಕೆ ಇನ್ನು ಹೆಚ್ಚಿನ ರೀತಿ ಕಲಿಯೋದಕ್ಕೆ ಅನುಕೂಲ ಆಗ್ತದೆ ಅಂತಂಥೇಳಿ ರೈತರಲ್ಲಿ ಇದೊಂದು ಮನವಿ ಮಾಡ್ತೀನಿ. ಒಳ್ಳೆಯದು ಗಿರೀಶ್ ಭದ್ರಗೌಡವರೇ, ಧನ್ಯವಾದಗಳು ತಮ್ಮ ವಿಶ್ಲೇಷಣೆಗೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ವಿಧ ವಿಧ ವೈ

ಮದರಂಗಿ ಮಲ್ಲಿಕಾಣೋ ಬೆಂಗಳೂರು ಎದೆ ತುಂಬ ಮೊಗ್ಗು ಕಾಣೋ ಹಿಗ್ಗಿ ಹಿಗ್ಗಿದಂತೆ ಸುಗ್ಗಿ ಬರುವುದು ಕೇಳು ಹಿಗ್ಗಿ ಹಿಗ್ಗಿದಂತೆ ಸುಗ್ಗಿ ಬರುವುದು ಕೇಳು ಜಗ್ಗಿದರೆ ಜಲ ಜಲ ಜಲ ಎಲೆ ರೈತ ಜಗ್ಗಿದರೆ ಜಲ ಜಲ ಜಲ ಮದರಂಗಿ ಮಲ್ಲಿಕಾಣೋ ಬೆಂಗಳೂರ ಎದೆ ತುಂಬ ಮೊಗ್ಗು ಕಾಣೋ ಒಂದು ಎದೆಯ ಮ್ಯಾಲೆ ಸುದಿನಕ್ಕೆ ಮಾಗಿದವು ಮಾದಳಣ್ಣು. ತಟ್ಟಾನೆ ಮುಟ್ಟಿದರೆ ತೊಟ್ಟು ಕಳಚುವುದೇಳು, ಬಿಟ್ಟು ಹೋಗದು ಜೀವವು ತಳಮಳ, ಬಿಟ್ಟು ಹೋಗದು ಜೀವವು. ಮುಟ್ಟಿದರೆ ಮುಳುಗಿ ಹೋದೆ, ತಪ್ಪಿದರೆ ದೃಷ್ಟಿಯಲ್ಲಿ ದಮನಾದೆ. ಸೃಷ್ಟಿ ಸಮರದಲ್ಲಿ ಎಷ್ಟು ಹೋರಾಟಗಳು, ಭ್ರಷ್ಟನಾಗದು ಕಂಡೆಯ ಬದುಕಿಗೆ, ಭ್ರಷ್ಟನಾಗದು ಕಂಡೆಯ. ಮದರಂಗಿ ಮಲ್ಲಿಕಾಣೋ, ಬೆಂಗಳೂರ ಎದೆ ತುಂಬ ಮೊಗ್ಗು ಕಾಣೋ. ಕಂದರದಿ ಮಿಣಿಮಿಣಿ ಎಳೆನಾಗರಾಡುತ್ತಾವೋ, ಎಡಬಲದ ತೀರದಲ್ಲಿ ಎಳೆನೀರ ಮರವುಂಟು. ಕೈ ಹಚ್ಚೆ ಕರಗಿ ಹೋದೆ ಜರ ಜರ, ಕೈ ಹಚ್ಚೆ ಕರಗಿ ಹೋದೆ. ಹತ್ತಿದರೆ ಜಾರುವುಂಟು ಎಚ್ಚರಿಕೆ, ಸುತ್ತಿದರೆ ಸೋಲುವುಂಟು. ಕಾಡು ಕಡಿದಾರಿಯಲ್ಲಿ ಜಾರಿ ಬಿದ್ದರೆ ಏಳೆ, ಜೌಗು ಸುರಿದೇಳುತ್ತೈತೆ ಜಲ ಜಲ, ಜೌಗು ಸುರಿದೇಳುತ್ತೈತೆ. ಮದರಂಗಿ ಮಲ್ಲಿಕಾಣೋ, ಬೆಂಗಳೂರು ಎದೆ ತುಂಬ ಮೊಗ್ಗು ಕಾಣೋ. ಗಾವಿ ಭಾವ ಕಾಣೋ, ಇವರಪ್ಪ ತುಮಕೂರ ಅಳಿಯ ಕಾಣೋ. ಬಿದರೆ ಕೋಲಾರದ ಬರದ ಮೈಯೊಳಗಿಂದ, ಬಿದರೆ ಕೋಲಾರದ ಬರದ ಮೈಯೊಳಗಿಂದ ಹುಟ್ಟಿದ ಚಿನ್ನ ಕಾಣೋ. ಈ ಹುಡುಗಿ ಹುಟ್ಟಿದ ಚಿನ್ನ ಕಾಣೋ. ಮಂಡ್ಯದ ಕಪ್ಪು ಇವಳು, ತುಂಡಾನೆ ಹಾಸನದ ಆಲೂಗಡ್ಡೆ. ಕೊಡಗಿನ ಕಾವೇರಿ ಮಲೆನಾಡ ಸಿಂಗಾರಿ, ಕೊಡಗಿನ ಕಾವೇರಿ ಮಲೆನಾಡ ಸಿಂಗಾರಿ. ಬಿತ್ತಾರಿ ಬೆಂಗಳೂರಿಗೆ ಬಂದಿಲ್ಲಿ, ಬಿತ್ತಾರಿ ಬೆಂಗಳೂರಿಗೆ. ಮದರಂಗಿ ಮಲ್ಲಿಕಾಣೋ, ಬೆಂಗಳೂರ ಎದೆ ತುಂಬ ಮೊಗ್ಗು ಕಾಣೋ. ಹಳ್ಳಿಗಳ ಕೊಳ್ಳೆ ಹೊಡೆದು ತುಂಬಿದರು ಹಳ್ಳ ಕೊಳ್ಳವನೆಲ್ಲವ. ರೂಪಾರಸ ಗಂಧಗಳ ತಂದು ನಮ್ಮವರಿಂದ ತುಂಬಿಕೊಂಡರು ರಂಗಿಯ, ಹದ್ದುಗಳು ತುಂಬಿಕೊಂಡರು ರಂಗಿಯ. ರಮ್ಯಾಕತೆ ರಾಣಿ ಇವಳು, ಮದರಂಗಿ ರಕ್ಕಸರ ಸೆರೆಯೂ ಮಗಳು. ರೈತ ಧೀರನ ಬರುವು ಬಿಡುಗಡೆಗೆ ಕಾದಿಹಳು, ರೈತ ಧೀರನ ಬರುವು ಬಿಡುಗಡೆಗೆ ಕಾದಿಹಳು. ರಾಜನಾಗುವೆ ಎಂದಿಗೆ ಎಲೆ ರೈತ, ರಾಜನಾಗುವೆ ಎಂದಿಗೆ. ಮದರಂಗಿ ಮಲ್ಲಿಕಾಣೋ, ಬೆಂಗಳೂರ ಎದೆ ತುಂಬ ಮೊಗ್ಗು ಕಾಣೋ. ಹಿಗ್ಗಿ ಹಿಗ್ಗಿದಂತೆ ಸುಗ್ಗಿ ಬರುವುದು ಕೇಳು, ಹಿಗ್ಗಿ ಹಿಗ್ಗಿದಂತೆ ಸುಗ್ಗಿ ಬರುವುದು ಕೇಳು. ಜಗ್ಗಿದರೆ ಜಲ ಜಲ ಜಲ ಎಲೆ ರೈತ, ಜಗ್ಗಿದರೆ ಜಲ ಜಲ ಜಲ ಎಲೆ ರೈತ, ಜಗ್ಗಿದರೆ ಜಲ ಜಲ ಜಲ.